ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 4258 666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ನಮ್ಮೊಂದಿಗೆ ಇದ್ದಾರೆ ಅರಕಲಗೂಡು ತಾಲೂಕಿನ ತೇಜೂರು ಗ್ರಾಮದ ಪ್ರಗತಿಪರ ಕೃಷಿಕರಾದ ಟಿಆರ್ ಲೋಕೇಶ್ ಅವರು. ಹೆಚ್ಚು ಹಿಡುವಳಿಯಲ್ಲಿ ಬೇರೆ ಬೇರೆ ತರಹದ ಬೆಳೆಗಳನ್ನು ಅವರು ಬೆಳೆದುಕೊಳ್ತಾರೆ. ಹೇಗಿದೆ ಸಮಗ್ರ ಕೃಷಿಯಲ್ಲಿನ ಅನುಭವಗಳು, ಕೃಷಿಯಿಂದ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ತೆ ಲೋಕೇಶ್. ನಮಸ್ತೆ ಸರ್. ಲೋಕೇಶ್, ಎಷ್ಟು ವಯಸ್ಸು ತಮಗೆ? ಸರ್, ನನಗೀಗ 30 ವರ್ಷ ಆಗಿದೆ. 30 ವರ್ಷ. ಏನು ಓದಿದ್ರಿ ತಾವು? ಸರ್, ನಾವು ಇಲ್ಲಿ ಊರಲ್ಲಿ 8ನೇ ಕ್ಲಾಸ್ವರೆಗೆ ಓದಿದ್ದು, ಆಮೇಲೆ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಹೋದು, ಅಲ್ಲಿ PUC ಮುಗಿಸಿದೆ, ಆಮೇಲೆ ಬೆಂಗಳೂರಿಗೆ ಹೋಗಿ 2 ವರ್ಷ ಟೆಕ್ನಿಕಲ್ ಕೋರ್ಸ್ ITI ಮಾಡಿದೆ, ಆಮೇಲೆ ಡಿಪ್ಲೊಮಾ ಮಾಡೋಣ ಅನ್ನಿಸ್ತು, 2 ವರ್ಷ ಕರ್ಸ್ಬೆಂಡನ್ಸ್ ತೊಗೊಂಡು ಡಿಪ್ಲೊಮಾ ಮಾಡಿದೆ. ಅದು ತಮಿಳ್ನಾಡು ಯೂನಿವರ್ಸಿಟಿಗೆ ಹೋಗ್ಬಿಟ್ಟಿದ್ದೆ. ಅದು ನನಗೆ ಕರ್ನಾಟಕದಲ್ಲಿ ವ್ಯಾಲ್ಯೂ ಇಲ್ಲ ಅನ್ನೋದಾಯಿತು. ಹಾಗಾದ್ರೆ 2 ವರ್ಷಕ್ಕೆ ಕ್ಲೋಸ್ ಮಾಡಿ ಮತ್ತೆ ಅಲ್ಲಿ ಒಂದು ಕಂಪ್ನಿ ಸೇರಿಕೊಂಡೆ. ಕಂಪ್ನಿನಲ್ಲಿ ಏರೋಸ್ಪೇಸ್ದು ಸ್ಪಾಟ್ಸ್ ತಯಾರು ಮಾಡೋದು, ಇದಕ್ಕೆ ಒಂದು ಕ್ವಾಲಿಟಿ ಸೆಕ್ಷನಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅಲ್ಲಿ ನನಗೆ 20,000 ಸಂಬಳ ಬರ್ತಾಯಿತ್ತು. ಈಗ ನನಗೆ 7 ವರ್ಷ ಆಯಿತು. ನಮ್ಮ ತಂದೆ ಒಂದು 2 ಸರಿ ಬಂದರು ಅಲ್ಲಿ, ನಂದೊಂದು ಆಪರೇಷನ್ ಮಾಡಿಸ್ಕೊಂಡೆ. ಆಗ ಅಲ್ಲಿ ಬಂದಾಗ ನಿಂಗೆ ಸಂಬಳ ಎಷ್ಟು ಕೊಡ್ತಾರೆ ಅಂತ ಅಂದರೆ ಹಿಂಗಿಂಗೆ ಅಂತ ಅಂದೆ. ಆಗ ಬೇಡ ಬಾ ನೀನು ಊರಲ್ಲೇ ಇದೇ ಸಂಬಳನಂತೆ ಅಲ್ಲೇ ದುಡಿಯುವಂತೆ, ಅಲ್ಲೇ ನಾವು 4 ಜನ ಕರ್ಕೊಂಡು ಕೆಲಸ ಮಾಡಿದರೆ ಅದೇ ಆಗುತ್ತೆ ಅಂತೇಳಿ ಕರ್ಕೊಂಬಂದು ರೇಷ್ಮೆ ಹಾಕ್ತು. ಈಗ ರೇಷ್ಮೆ ಹಾಕಿದ ಮೇಲೆ ಮೊದಲು 1 ಎಕರೆ ಮಾಡಿಕೊಂಡು, ಈಗ ನಾವು 5 ಎಕರೆ ಮಾಡ್ಕೊಂಡಿದ್ದೀವಿ. ಮೊದಲು 2 ಎಕರೆ ಇದ್ದಾಗ 3 ಎಕರೆ ಆಯಿತು, ಮತ್ತೆ ಒಂದು ಮನೆ ಮಾಡೋಣ ಅನ್ನಿಸ್ತು. ಆಗ ಮತ್ತೆ ಇನ್ನೂ 1 ಎಕರೆ ರೇಷ್ಮೆ ಹಾಕೊಂಡು ಇನ್ನೂ ಒಂದು ಮನೆ ಮಾಡಿದ್ವಿ. ಈಗ ಆ ಮನೆಗೆ ಒಂದು ಸ್ವಲ್ಪ ಶಾರ್ಟೇಜ್ ಆಗ್ತಾ ಇದೆ, ಮತ್ತೆ ಇನ್ನೂ 1 ಎಕರೆಗೆ ರೇಷ್ಮೆ ಕೂರಿಸ್ಬೇಕು ಅಂದ್ಕೊಂಡು ಈಗ ಜೋಳ ಹಾಕಿದ್ವಿ. ಜೋಳ ಕಟಾವು ಆದ್ಮೇಲೆ ರೇಷ್ಮೆ ಕೂರಿಸ್ಬೇಕು. ಈಗ ಅಷ್ಟೆಲ್ಲ ಓದಿ ಕೃಷಿ ಮಾಡ್ಲಿಕ್ಕೆ ಮನಸ್ಸು ಹೋಗ್ತಾ ಹೇಗೆ ನಿಮ್ಗೆ? ಇಲ್ಲ, ಹೋಗ್ತಾ ಸರ್. ನಾವು 4 ಜನ ಜೊತೆ ಕೆಲಸ ಮಾಡೋದಕ್ಕಿಂತ ನಾವೇ 4 ಜನ ಕರ್ಕೊಂಡು ಕೆಲಸ ಮಾಡೋಂಗೆ ಇರ್ಬೇಕಾದ್ರೆ ಯಾಕೆ ಮಾಡಬೇಡ್ದು ಅಂದ್ಬಿಟ್ಟು ಮಾಡ್ತಾ ಇದೀವಿ. ಮನೆಯಲ್ಲೆಲ್ಲ ಒಪ್ಪಿದ್ರ ಕೃಷಿ ಮಾಡ್ಲಿಕ್ಕೆ? ಇಲ್ಲ, ನಾವು 4 ಜನ ಅಣ್ತಮ್ದಿರೀವಿ. ನಾವು ಟೋಟಲ್ 8 ಜನ ಮಕ್ಕಳು, 4 ಜನ ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು, ನಮ್ಮ ತಂದೆ ಒಬ್ಬರೇ. ಹಂಗಾಗಿ ಅವರು ಒಬ್ಬ ತಮ್ಮಂಗೆ JCB ತಕ್ಕೊಟ್ಟಿದ್ದೀವಿ. ನಮ್ದು ಮನೇಲಿ ಟ್ರ್ಯಾಕ್ಟರ್ ಇದೆ. ನಮಗೆ ಉಳುಮೆ ಮಾಡ್ಕೊಳ್ಳೋಕೆ ನಮ್ದು ಒಂದು ಸ್ವಲ್ಪ ಅಪಾರ ಜಮೀನು ಇರೋದ್ರಿಂದ ಒಂದು 75 ಎಕರೆ ಜಮೀನು ಇದೆ. ಹಂಗಾಗಿ ನಾವು ಎಲ್ಲಾನು ಕೃಷಿಗೆ ಅಳವಡಿಸ್ಕೊಂಡಿದ್ವಿ, ಬೇರೆ ಯಾವ್ದು ಇದು ಮಾಡ್ತಾ ಇಲ್ಲ. ಹಂಗಾಗಿ ನಮ್ದು ಒಂದ್ ಸ್ವಲ್ಪ ದನನು ಜಾಸ್ತಿ ಇದೆ. ಹಂಗಾಗಿ ಒಂದ್ 10 ಎಕರೆ ದನ ಮೇಯ್ಸೋಕ್ಕೂ ಬಿಟ್ಕೊಂಡಿದೀವಿ. ಇನ್ನೆಲ್ಲವಕ್ಕೂ ಸುತ್ತಲೂ ಈ ಕಾಡು ಜಾತಿ ಗಿಡ, ಈ ನೀಲಿಗಿರಿ, ಶಿಲ್ವಾರ ಎಲ್ಲಾನು ಹಾಕೊಂಡು ಮಾಡ್ತಾ ಇದೀವಿ. 75 ಎಕರೆ ಜಮೀನಲ್ಲಿ ಏನೇನ್ ಬೆಳಿತೀರಿ? ಸರ್, ನಾವು ಈಗ ಒಂದು 15 ಬ್ಯಾಗ್ ಜೋಳ ಹಾಕಿದೀವಿ, 10 ಚೀಲ ಶುಂಠಿ ಹಾಕಿದೀವಿ, 30 ಚೀಲ ಆಲೂಗಡ್ಡೆ ಹಾಕಿದೀವಿ, 1.5 ಎಕರೆಯಲ್ಲಿ ಅಡಿಕೆ ಇದೆ, ಅದ್ರ ಜೊತೆಗೆ ಬಾಳೆನೂ ಇದೆ, ಎಲ್ಲಾನು ಮಾಡ್ತಾ, ಅದ್ರ ಜೊತೆ ಒಂದು 5 ಎಕರೆ ರೇಷ್ಮೆನೂ ಮಾಡ್ತಾ ಇದ್ವಿ. ಇವತ್ತು ಬೇರೆ ಬೇರೆ ತರಹದ ಬೆಳೆಗಳನ್ನ ಬೆಳೀಲಿಕ್ಕೆ ಕೃಷಿಕರಿಗೆ ಆಸಕ್ತಿ ಇದೆ, ಆದ್ರೆ ಜನ ಸಿಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ತುಂಬಾ ಜನ ಬೇರೆ ಬೇರೆ ತರಹದ ಬೆಳೆಗಳಿಗೆ ಹೋಗಲ್ಲ. ಬರೀ ತೆಂಗು ಹಾಕಳ ಅಂತದ್ದು, ಅಡಿಕೆ ಹಾಕಳ ಅಂತದ್ದು, ಅಥವಾ ಯಾವುದೋ ಒಂದು ಪ್ರಕಾರದ ಬೆಳೆಯನ್ನ ಮಾಡುವಂತದನ್ನ ಮಾಡ್ತಾರೆ. ನೀವು ಈ ಸಮಸ್ಯೆನೆಲ್ಲ ಹೇಗೆ ನಿಭಾಯಿಸ್ತಾ ಇದ್ರಿ? ಏನಿಲ್ಲ ಸರ್, ನಾವು ಮನೇಲಿ ಅಪಾರ ಜನ ಇರೋದ್ರಿಂದ ಮಾಡ್ಕೊಂಡು ನಾವು ಮನೇಲೆ ಟ್ರ್ಯಾಕ್ಟರ್ ಇದೆ ಉಳ್ಮೆ ಮಾಡ್ಕೊಳಕ್ಕೆ, ಮನೇಲಿ 2-3 ಜೊತೆ ಎತ್ತಿದೆ, ನಾವೇ ಮಾಡ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತಾ ಇದ್ವಿ. ನಿಮ್ಗೆ ಕೃಷಿ ಕೆಲಸ ಮಾಡ್ಲಿಕ್ಕೆ ಕಾರ್ಮಿಕರು ಸಿಗ್ತಾರ? ಸಿಗ್ತಾರೆ. ಹಿಂದೆಲ್ಲ ಸಿಗ್ತಾ ಇದ್ರು, ಈಗ ಅಂತಂದ್ರೆ ಶುಂಠಿ ಗಾಡಿಯಿಂದ ಹೊರಗಡೆ ಎಲ್ಲ ಬಂದ್ಬಿಟ್ಟು ಕರ್ಕೊಂಡು ಹೋಗೋದ್ರಿಂದ ಊರ ಒಂದ್ ಸ್ವಲ್ಪ ಕಡಿಮೆ ಆಗಿದ್ದಾರೆ. ಆದ್ರೂ ನಾವು ಎಷ್ಟು ಜನ ಸಿಗುತ್ತೋ ಅಷ್ಟೇ ಜನ ಕರ್ಕೊಂಡು ಕೆಲಸ ನಾವು ಜೊತೆ ಸೇರ್ಕೊಂಡು ಕೆಲಸ ಮಾಡ್ಕೋ. ಆಲೂಗಡ್ಡೆ ಇತ್ತೀಚಿನ ದಿವಸಗಳಲ್ಲಿ ತುಂಬಾ ಜನ ಕೈಬಿಟ್ಟಿದ್ದಾರೆ ಬೆಳೆಯ ಅಂತದನ್ನ. ಅದಕ್ಕೆ ಬೇರೆ ಬೇರೆ ತರಹದ ರೋಗಗಳು ಬರುತ್ತೆ ಅನ್ನುವಂತಹ ಕಾರಣಕ್ಕೆ, ಮತ್ತೆ ಕೃಷಿ ಕಾರ್ಮಿಕರು ಸಿಗೋದಿಲ್ಲ ಅನ್ನೋ ಕಾರಣಕ್ಕೂ ಕೂಡ ಅನೇಕರು ಅದರ ಬಿತ್ತನೆಯನ್ನ ಕೈಬಿಟ್ಟಿರುವಂತದ್ದು. ನೀವು ಇವತ್ತಿಗೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ, ಆಲೂಗಡ್ಡೆ ಬೆಳೆಯಲ್ಲಿನ ನಿಮ್ಮ ಅನುಭವಗಳು ಹೇಗಿದ್ದಾವೆ? ಆಲೂಗಡ್ಡೆ ಬೆಳೆ ಅಂತಂದ್ರೆ ಅದು ಈ ಹಾಸನ ಜಿಲ್ಲೆಗೆ ಅದು ಒಂದು ಪ್ರಮುಖವಾದ ಬೆಳೆ ಆಗಿತ್ತು ಆಲೂಗಡ್ಡೆ. ಈಗೇನಾಗಿದೆ ಅಂತ ಅಂದ್ರೆ, ಮೊದಲು 25,000 ಹೆಕ್ಟೇರ್ ಅಲ್ಲಿ ಬೆಳೆಯೋರು ಈಗ 10,000 ಹೆಕ್ಟೇರ್ ಬಂದಿದ್ದಾರೆ. ಹಂಗ ಇದೇನಂತೀರಿ, ಈಗ ಮೊದಲು ಕಾಯಿಲೆ ಯಾವ್ದು ಬರ್ತಿರಲಿಲ್ಲ. ಈಗ ಅವರು ಒಂದು ಆಲೂಗಡ್ಡೆ ಹಾಕ್ತು ಅಂದ್ರೆ 3-4 ಸರಿ ಔಷಧಿ ಹೊಡಿಬೇಕು. ಆದ್ರೂ ಲಾಸ್ಟ್ ಅದು 3 ತಿಂಗಳು ಬೆಳೆ ಆದ್ರೂ 2 ತಿಂಗಳಿಗೆಲ್ಲ ಗಿಡ ಸತ್ತೋಗುತ್ತೆ, ಗೆಂಡೆ ಬಲಿಯಲ್ಲ. ಹಂಗಾಗಿ ಅದು ಕಾಂಡ ಹೋಯ್ತು ಅಂತ ಅಂದ್ರೆ ಗೆಂಡೆಗಳೆಲ್ಲ ಕೊಳತೋಗುತ್ತೆ, ನಾವು ಕೀಳುವಷ್ಟೊತ್ತಿಗೆ ಅದೇನು ಅದ್ರಲ್ಲಿ ಏನು ಲಾಭದಾಯಕ ಆಗ್ತಾ ಇಲ್ಲ, ಹಂಗಾಗೆಲ್ಲ ಕಡಿಮೆ ಮಾಡ್ಕೊಂಬತ್ತಾ ಇದಾರೆ. ಅಂದ್ರೆ ನಾವು ಅಂತ ಅಂದ್ರೆ ಮಾಡ್ತಾ ಇರೋ ಬೆಳೆನ ಬಿಡ್ಬೇಕಲ್ಲ ಅಂತ ಅನ್ಬಿಟ್ಟು ಮುಂದುವರಿಸ್ಕೊಂಡು ಹೋಗ್ತಾ ಇದೀವಿ. ಆದ್ರೆ ನಾವು ಈ ಸರಿ ಒಂದು 35 ಚೀಲ ಆಲೂಗಡ್ಡೆ ಹಾಕಿದೀವಿ, ಆದ್ರೂ 2 ಸರಿ ಸ್ಪ್ರೇ ಮಾಡಿದೀವಿ, ಆದ್ರೂ ಅದು ಈ ಸರಿ ಅಂಗಮನೆ ರೋಗ ಬಂದು ಹೋಗಿದೆ. ಈಗ ಕೀಳ್ಬೇಕು ಅದನ್ನ. ಎಷ್ಟು ತಿಂಗಳಾಯ್ತು ಬಿತ್ತನೆ ಮಾಡಿ? ಈಗ 2.5 ತಿಂಗಳಾಗಿದೆ. ಹೆಚ್ಚು ಕಮ್ಮಿ ಬಂದಿದೆಯಾ ಬೆಳೆ? ಹೆಚ್ಚು ಕಡಿಮೆ ಬಂದಿದೆ. ಅಂದ್ರೆ ಅದು ಈ ಸರಿ ಈ ಮಳೆ ಸರಿಯಾಗಿ ಆಗ್ದೇ ಹುಟ್ಟು ಅಣಿಕೆ ಸರಿಯಾಗಿ ಬಂದಿಲ್ಲ. ಒಂದು ಎಲೆ ಮೊಳಕೆ ಆದಾಗ ಇನ್ನೊಂದು ಆಗ ಮೊಳಕೆ ಹೊಡಿತಾ ಇತ್ತು, ಹಂಗಾಗ್ಬಿಟ್ಟು ಒಂದ್ ಸ್ವಲ್ಪ ಏರುಪೇರ್ ಆಗಿ ಒಂದು ದಪ್ಪ ಇರಬಹುದು ಸಣ್ಣ ಇರಬಹುದು, ಆದಷ್ಟು ಬಂದಿದೆ. ಎಷ್ಟು 35 ಚೀಲ ಹಾಕಿದೀನಿ ಅಂತ ಹೇಳಿದ್ರ ಆಲೂಗಡ್ಡೆ? 35 ಚೀಲ ಹಾಕಿದೆ. ಎಷ್ಟು ನಿರೀಕ್ಷೆ ಇದೆ, ಎಷ್ಟು ಟನ್ ಇಳುವರಿ ಬರಬಹುದು, ಎಷ್ಟು ಹಣ? ಆದ್ರೆ ಭೂಮಿ ಒಳಗೆ ಇರೋದ್ರಿಂದ ಅದು ಹೇಳಕ್ಕಾಗಲ್ಲ. ಈ ಸರಿ ಒಂದೇ ಇದ್ರಲ್ಲಿ ಇದು ಬಂದಿಲ್ಲ ಮಳೆ, ಹಾಗಾಗಿ ಈ ಸರಿ ಒಂದ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಗಿಡ ಎಲ್ಲ ಸತ್ತೋಗಿದೆ, ಹಂಗಾಗಿ ಒಂದ್ 100 ಚೀಲ ಆಗ್ಬೋದು ಅಂತ. ಶುಂಠಿ ಎಷ್ಟು ಎಕರೆ ಬೆಳೆದಿದ್ರಿ? ಶುಂಠಿ ಈಗ 10 ಚೀಲ ಹಾಕಿದೀವಿ. ಅದು ನಾವು ಶುಂಠಿ ಬಿಟ್ಬಿಟ್ಟಿದ್ದೋ ಈಗ ಈ ವರ್ಷ ಅದೇನಾರ ಆಗ್ಲಿ ಒಂದು ಮುಂದುವರಿಸ್ಕೊಂಡು ಹೋಗೋಣ ಅನ್ಬಿಟ್ಟು ಶುಂಠಿನೂ ಹಾಕಿದ್ವಿ ಒಂದ್ 10 ಚೀಲ. ಅದು ಚೆನ್ನಾಗಿದೆ, ಅದಕ್ಕೂ ಕಾಯಿಲೆಗಳು ಬರ್ತಾ ಇರತ್ತೆ, ಅದಕ್ಕೂ ಈಗೆಲ್ಲ ಒಂದ್ 3 ಟೈಮ್ ಔಷಧಿ ಸ್ಪ್ರೇ ಮಾಡಿದೀವಿ. ಮೊದ್ಲು ಶುಂಠಿಗೆಲ್ಲವ ಈ ಮಣ್ಣು ಆಗಾಗೆ ಕೊಡ್ತಾ ಇರ್ಬೇಕು, ಕಳೆ ಕೀಳ್ಬೇಕು ಅಂತ ಇದ್ ಮಾಡೋರು. ಈಗೇನಾಗಿದೆ ಅಂತಂದ್ರೆ ಕಾವಲೆಗೆಲ್ಲ ಔಷಧಿ ಹೊಡ್ಕೊಂಡು ಮಣ್ಣು ಒಂದ್ 2 ಸರಿ ಕೊಟ್ಕೋಬಹುದು ಅಂತ ಇದಕ್ಕೋಸ್ಕರ ಬೆಳೀತಾ ಇದೀವಿ. ಇನ್ನೊಂದ್ 2 ಸರಿ ಸ್ಪ್ರೇ ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದ್ರೆ ರೈಟು ಶುಂಠಿಲಿ ಕಡಿಮೆ ಆಗ್ಬಹುದು, ಅಂದ್ರೆ ಮಾಡ್ಬೇಕ ಬೀಜಕ್ಕೋಸ್ಕರ ಇಟ್ಕೊಳ್ಳೋಣ ಅಂದ್ಬಿಟ್ಟು ಬೆಳೀತಾ ಇದೀವಿ. ಶುಂಠಿ ಯಾಕೆ ಬಿಟ್ಟಿದ್ದೆ ಅಂತ ಹೇಳಿದ್ರಲ್ಲ ಸರ್, ಇದು ರೇಷ್ಮೆ ಮಾಡಿದ್ಮೇಲೆ ಆಗ ನಮಗೇನು ಈ ರೇಷ್ಮೆ ಮಾಡ್ಬೇಕಾದ್ರೆ ಈ ಔಷಧಿ ಹೊಡೆದ್ಬಿಟ್ಟು ಮತ್ತೆ ರೇಷ್ಮೆ ಮನೆಗೆ ಹೋದ್ರೆ ಇನ್ಸ್ಪೆಕ್ಷನ್ ಆಗುತ್ತೆ, ಮತ್ತೆ ಆ ಕೆಲಸ ಮಾಡ್ಬೇಕಾದ್ರೆ ಇದೊಂದು ಕೆಲಸ ಮಾಡಕ್ಕಾಗಲ್ಲ ಅಂತ ಹೇಳಿ ಬಿಟ್ಬಿಟ್ಟಿದ್ದು. ಈಗ ಅಂತಂದ್ರೆ ಮನೆ ಒಂದ್ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಒಬ್ರು ಔಷಧಿ ಏನಾರ ಸ್ಪ್ರೇ ಮಾಡ್ಬೇಕಾದ್ರೆ ಅಲ್ಲಿ ಹೋಗ್ದಲೆ ಇದ್ ಮಾಡ್ಕೋಬಹುದಲ್ಲ ಅಂದ್ಬಿಟ್ಟು ಮಾಡ್ತಾ ಇದೀವಿ. ಶುಂಠಿ ಲಾಭದಾಯಕವಾದಂತಹ ಬೆಳೆನ ಸರ್? ಶುಂಠಿ ಇವತ್ತಿನ ಇದಕ್ಕೆ ಲಾಭದಾಯಕ ಬೆಳೆ ಅಂತ ಹೇಳ್ತಾರೆ. ಅಂದ್ರೆ ಈಗ ರೈಟು ಈಗ ಕಡಿಮೆ ಆಗಿದೆ, ಅಂದ್ರೆ 1 ವರ್ಷ ಜಾಸ್ತಿ ಆಗುತ್ತೆ, 1 ವರ್ಷ ಕಡಿಮೆ ಆಗುತ್ತೆ. ನಾವು 300 ಚೀಲ ಬೆಳೆದಾಗ ಬರೀ 200 ರೂಪಾಯಿ ಕೊಟ್ಟಿದೀವಿ. 300 ಚೀಲ ಬೆಳೆದು ಆಗೆಲ್ಲ ವಾಷಿಂಗ್ ಮಾಡಿ 200 ರೂಪಾಯಿ ಕೊಟ್ಟಿದೀವಿ. ಅಂದ್ರೆ ಈಗ ಒಂದ್ ಸ್ವಲ್ಪ ರೈಟ್ ಆಗಿದೆ. ಅಂದ್ರೆ ರೇಷ್ಮೆ ಬೆಳೆಗೆ ಹೋಯಿಸ್ಕೊಂಡ್ರೆ ಇದು ತಿಂಗಳಿಗೊಂದ್ ಬೆಳೆ ಬೆಳಕೋಬಹುದು. ಇದು ಶುಂಠಿ ಈಗ 1 ವರ್ಷ ಕಾಯ್ಬೇಕು, ಹಂಗಾಗಿ ಬೀಜಕ್ಕಿರ್ಲಿ ಅಂದ್ಬಿಟ್ಟು ಬೆಳೀತಾ ಇದೀವಿ. ಶುಂಠಿ ಸಾಕಷ್ಟು ಕಳೆ ತೆಗೀಲಿಕ್ಕೆ ಕೃಷಿ ಕಾರ್ಮಿಕರು ಬೇಕಾಗ್ತಾರೆ, ಮತ್ತೆ ಹೆಚ್ಚು ರೋಗನಾಶಕ ಮತ್ತೆ ಕೀಟನಾಶಕಗಳನ್ನ ಸಿಂಪಡಣೆಯನ್ನ ಮಾಡಬೇಕಾಗುತ್ತೆ. ನಿಮ್ಗೆ ಸಾಮಾನ್ಯವಾಗಿ ಜನರು ಸಿಗ್ತಾ ಇದಾರೆ ಎಲ್ಲ ಕೆಲ್ಸಕ್ಕೂ? ಈಗ ಇಲ್ಲಿ ನಮ್ಮೂರ್ ಪಕ್ಕದಲ್ಲಿ ಒಂದು 3 ಜನಕ್ಕೆ ಕಾಯಂ ಮಾಡ್ಕೊಂಡಿದೀವಿ. ಅವರು ಒಂದಿನ 2 ದಿನ ಮಿಸ್ ಆದ್ರೆ ಬಂದು ಕೆಲಸ ಮಾಡ್ತಾ ಇರ್ತಾರೆ, ಹಂಗಾಗಿ ಅದ್ರ ಜೊತೆಗೆ ನಮ್ಮನೇಲಿ ಜನ ಇರೋದ್ರಿಂದ ತಕೊಳ್ತಾ ಇರ್ತೀವಿ. ಭತ್ತ ರಾಗಿ ಅದನ್ನು ಕೂಡ ಬೆಳ್ಕೊಳ್ತಿದ್ರಿ, ನಿಮ್ಮ ಮನೆ ಬಳಕೆಗಾಗಿ ಬೆಳೀತಾ ಇರೋಂಥದ್ದು ಅಥವಾ ಹೆಚ್ಚು ಪ್ರಮಾಣದಲ್ಲಿ ಬೆಳೀತೀರ ಹೇಗೆ? ಈಗ ಭತ್ತ ರಾಗಿ ಬೆಳಿತೀವಿ, ಅಂದ್ರೆ ನಮ್ಮನೆಗೆ ಎಷ್ಟು ಬೇಕಷ್ಟು ಮಾಡಿಕೊಂಡು ಈ ಸರಿ ಒಂದ 25 ಕ್ವಿಂಟಲ್ ಮಾರಿದ್ದು ರಾಗಿನ, ಅದು 3,300 ರೂಪಾಯಿ ರೇಟ್ ಅಲ್ಲಿ ಹೋಯ್ತು. ಈಗ ನಂಗೆ 100,000 ದುಡ್ಡಾಗಿದೆ. ಭತ್ತನು ಬಿಟ್ಟಿದ್ದೆ, ಒಂದ್ 15 ಕ್ವಿಂಟಲ್ ಮಾರಿದೀವಿ. ಅಂದ್ರೆ ನಾವೇ ಮಾಡಿದೀವಿ ಅಂದ್ರೆ ಹೋದ ವರ್ಷದ ಭತ್ತ ಮಾರಿದ್ವಿ, ಈ ವರ್ಷದ ಇನ್ನೂ ಹಂಗೆ ಇಟ್ಕೊಂಡಿದೀವಿ, ಈ ಮುಂದೆ ಮಳೆ ಆಗುತ್ತೋ ಇಲ್ವೋ ಅನ್ನೋ ಇದಕ್ಕೆ ಮಡಿಕೊಂಡು ಬ್ಯಾಡ ಅಂದಿದ್ ಮಾತ್ರ ಮಾರ್ತೀವಿ ಅಷ್ಟೇ. ರಾಗಿ ಎಷ್ಟು ಎಕರೆನಲ್ಲಿ ಬೆಳಿತೀರಿ? ರಾಗಿ ಈಗ ಏನ್ ಆಲೂಗಡ್ಡೆ ಹಾಕಿದೀವಿ 35 ಚೀಲದ ಜಾಗಕ್ಕೆ, ಅಷ್ಟಕ್ಕೆ ಮತ್ತೆ ಈಗ ರಾಗಿ ಹಾಕ್ತಿವಿ. ರಾಗಿ ಬಿತ್ತನೆ ಮಾಡ್ತೀರಾ ನಾಟಿ ಮಾಡ್ತೀರಾ? ಬಿತ್ತನೆ ಮಾಡದೆ. ಬಿತ್ತನೆದಲ್ಲೂ ಚೆನ್ನಾಗಿ ಬರುತ್ತಾ ರಾಗಿ? ಚೆನ್ನಾಗ್ ಬರುತ್ತೆ, ಅದಕ್ಕೂ ಕ್ಲೀನ್ ಆಗಿ ಅರ್ಥ ಹೊಡ್ಕೊಂಡು ಇದ್ ಮಾಡ್ಕೊಂಡ್ರೆ ಬೇಸಾಯ ಮಾಡಿದ್ರೆ ಚೆನ್ನಾಗ್ ಬರುತ್ತೆ. ಒಳ್ಳೆ ತಾಕತ್ ಕೊಡ್ಬೇಕು, ಗೊಬ್ಬರ ಆತರದೆಲ್ಲ ಕೊಟ್ರೆ ಚೆನ್ನಾಗಿ ಬರುತ್ತೆ. ಚೆನ್ನಾಗ್ ಬರುತ್ತೆ. ರೇಷ್ಮೆ ಬೆಳೆ ಯಾವಾಗ್ಲಿಂದ ಪ್ರಾರಂಭ ಮಾಡಿದ್ರಿ? ಇಲ್ಲಿಗೆ 7 ವರ್ಷ ಆಯ್ತು ರೇಷ್ಮೆ ಬೆಳೆ ಮಾಡಿ. ಯಾಕೆ ರೇಷ್ಮೆ ಬೆಳಿಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮ್ಗೆ? ಇಲ್ಲಿ ನಮ್ಮೂರೊಬ್ರು ಚಾಕಿ ಸೆಂಟರ್ ಇಟ್ಕೊಂಡಿದ್ದಾರೆ ಚಂದ್ರಣ್ಣ ಅಂತೇಳಿ, ಅವರು ಒಂದ್ 2-3 ಸರಿ ನನಗೂ ಹೇಳಿದ್ರು ಹಿಂಗ್ ರೇಷ್ಮೆ ಮಾಡಿ ಅದು ಇದು ಇದ್ ಮಾಡೋದಕ್ಕೆ ಒಳ್ಳೆ ದುಡ್ಡು ಮಾಡಬಹುದು ಅಂತ. ಹಂಗಾಗ್ಬಿಟ್ಟು ಮಾಡೋಣ ಅಂತೇಳಿ ಚಿಕ್ಕದಾಗಿ ಮಾಡ್ಕೊಂಡು ಒಂದ್ 2 ಎಕರೆಗೆ ಹಾಕಿದ್ದು, ಅದು ಒಂದ್ ಸ್ವಲ್ಪ ಲಾಭದಾಯಕ ಅನಿಸ್ತು. ಈಗ ಮಾಡ್ಕೊಂಡು ಮಾಡ್ಕೊಂಡು ಹಂಗೇನೆ 5 ಎಕರೆ ರೇಷ್ಮೆ ಇದೆ, ಮತ್ತೊಂದು ಹಾಕ್ಬೇಕು, 2 ಮನೆ ಮಾಡ್ಕೊಂಡಿದೀವಿ. ಇದು ನಮಗೆ ಜೋಳ ಆಲೂಗಡ್ಡೆ ವಹಿಸ್ಕೊಂಡ್ರೆ ಇದು ಒಂದ್ ಸ್ವಲ್ಪ ಲಾಭದಾಯಕ ಬೆಳೆನೆ. ಆಲೂಗಡ್ಡೆ 3 ತಿಂಗಳು ಕಾಯ್ಬೇಕು, ಮತ್ತೆ ಅದು ಕಾಯಿಲೆ ಬಂತು ಅದಕ್ಕೆ ಸ್ಪ್ರೇ ಮಾಡ್ಬೇಕು ಎಲ್ಲ ಇದ್ ಮಾಡ್ಬೇಕು. ಇದು ಒಂದು ತಿಂಗಳಿಗೆ ನಾವು ಈ ಗವರ್ಮೆಂಟ್ ಸಂಬಳ ಯಾವ ತರ ತಗೊಳ್ತೀವೋ ಆ ತರ ನಾವು ಒಂದ್ ತಿಂಗಳಿಗೆ ಒಂದ್ಸರಿ ತಗೊಳ್ತಾ ಇರ್ಬೋದು. ರೇಷ್ಮೆ ಬೆಳೆ ಮಾಡ್ಲಿಕ್ಕೆ ಮೂಲಭೂತವಾಗಿ ಏನೇನ್ ಬೇಕು ಅದೆಲ್ಲವನ್ನು ಮಾಡ್ಕೊಂಡಿದೀರ, ಹೇಗೆ ಮಾಡ್ಕೊಂಡಿದ್ರಿ? ಈಗ ನಾವು ರೇಷ್ಮೆ ಬೆಳೆಗಾರರು ನಾವು ಗೂಡು ಬೆಳೆಯೋದ್ರಿಂದವ ನಮಗೇನು ಒಂದ್ ಮನೆ, ಅದಕ್ಕೆ ಬೇಕಾದ ಚಂದ್ರಿಕೆಗಳು, ಅದಕ್ಕೆ ಒಂದು ಔಷಧಿ ಸಿಂಪಡಣೆ ಮಾಡ್ಕೊಳಕ್ಕೆ ಒಂದ್ ಸ್ಪ್ರೇಯರು, ಇನ್ನ ನಾವು ಮಾಮೂಲಿ ಹೊಲ ಉಳಿದು ಉತ್ಕೊಳ್ಳಕ್ಕೆ ಒಂದು ಎತ್ತುಗಳು ಬೇಕು, ಇಲ್ಲ ಟ್ರ್ಯಾಕ್ಟರ್ಗೆ ಹಾಕೊಂಡಿದ್ರೆ ಈ ಟ್ರಾಕ್ಟರ್ ಬಾಡಿಗೆ ಕೊಡಬೇಕು ಅನ್ನೋದಕ್ಕಿಂತ ನಮ್ದೇ ಟ್ರಾಕ್ಟರ್ ಇದೆ, ನಾವು ಟ್ರಾಕ್ಟರ್ಕ್ಕೆ ಜಾಸ್ತಿ ಮಾಡ್ಕೊಂಡಿದೀವಿ. ಅದನ್ನೆಲ್ಲ ಮಾಡ್ಕೊಂಡು ನೀವೇ ಮಾಡ್ತಾ ಇರೋದು? ಮಾಡ್ತಾ ಇದೀವಿ. ಮೊದಲು ಎಷ್ಟು ಹಾಕಿದ್ರಿ ಹಿಪ್ನರ್ಲೆನ? ಮೊದಲು ಒಂದು 2 ಎಕರೆಗೆ ಹಾಕೊಂಡು, 2 ಎಕರೆಗೆ ಹಾಕೊಂಡು ಅದನ್ನೇ ಮುಂದುವರಿಸ್ಕೊಂಬಂದು ಈಗ ಮತ್ತೆ ಆ ಮನೆಗೆ ಒಂದು 300 ಮಟ್ಟೆ ಇಡ್ತಾ ಇದ್ದು, ಒಂದ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಯ್ತು, 300 ಮಟ್ಟೆ ಇಡಕ್ಕಾಗಲ್ಲ ಈ ಮನೆಗೆ ಅಂತ ಅನ್ಬಿಟ್ಟು ಮತ್ತೆ ಇನ್ನೊಂದ್ ಮನೆ ಮಾಡ್ಕೊಂಡಿದ್ವಿ. ಆ ಮನೆಗೂ 300 ಮಟ್ಟೆ ಇಡಕ್ಕೆ ಸ್ವಲ್ಪ ಶಾರ್ಟೇಜ್ ಆಗ್ತಾ ಇದೆ, ಮತ್ತೆ 1 ಎಕರೆಗೆ ರೇಷ್ಮೆ ಕೂರಿಸ್ತಾ ಇದೆ. ಈಗ ರೇಷ್ಮೆದು ಬೆಳೆದು ಅನುಭವ ಅಷ್ಟಾಗಿರ್ಲಿಲ್ಲ ಅಲ್ವಾ, ಹೇಗೆ ಪ್ರಾರಂಭ ಮಾಡಿದ್ರಿ? ಈಗ ಸಾಕಷ್ಟು ಅನುಭವ ಬೇಕಾಗುತ್ತೆ, ಜೊತೆಗೆ ಒಂದಷ್ಟು ಮಾಹಿತಿ ಬೇಕಾಗುತ್ತೆ, ಅದೆಲ್ಲ ಹೇಗೆ ಸಂಗ್ರಹ ಮಾಡಿದ್ರಿ? ಇಲ್ಲಿ ನಮ್ಮೂರಲ್ಲಿ ರೇಷ್ಮೆ ಬೆಳೆಗಾರರಿದ್ರು ಮತ್ತು ಚಾಕಿ ಸೆಂಟರ್ನವರು ಇಲ್ಲಿ ಚಂದ್ರಣ್ಣ ಅಂತೇಳಿ ಅವ್ರ ತಲೆ ಫಸ್ಟ್ ಮರಿ ತಗೊಂಡಿದ್ದು. ಅವರು ಬಂದು ನಮಗೆ ಈ ತರ ಮಾಡಬೇಕು, ಈ ಟೈಮ್ಗೆ ಈ ತರ ಸೊಪ್ಪು ಹಾಕ್ಬೇಕು ಅಂತೇಳಿ ಎಲ್ಲ ಮಾಹಿತಿ ಕೊಡೋರು. ಅಂದ್ರೆ 1-2 ಬೆಳೆ 3-4 ಬೆಳೆ ಎಲ್ಲ ಇದು ಮಾಡ್ಕೊಂಡ್ಮೇಲೆ ಆಮೇಲೆ ಅದು ನಮಗೆ ಗೊತ್ತಾಗ್ಬಿಡುತ್ತೆ. ಈಗ ನಾವು ರೇಷ್ಮೆ ಮನೆ ಒಳಕ್ಕೆ ಹೋದ್ರೆ ಓ ಇದು ಅಂತದಲ್ಲೈತೆ, ಈಗ ಯಾವ್ದೇ ಒಂದು ರೇಷ್ಮೆ ಮನೆ ಒಳಕ್ಕೆ ಹೋದ್ರೆ ಓ ನಾವು ಈ ಮನೆ ಒಳಕ್ಕೆ ಹೋದ್ರೆ ಓ ಈ ಮರಿ ಅಂತದಲ್ಲೈತೆ ಅಂತ ಒಂದು ಗುರುತಿಸ್ಬೋದು. ಇದೊಂದು ಇದು ಮಾಡ್ಕೊಂಡಿದ್ದೀವಿ. ಕಷ್ಟನ ರೇಷ್ಮೆ ಬೆಳೆ ಮಾಡೋದು? ಇಲ್ಲ ಸರ್, ನನಗೆ ಅನ್ನಿಸಿದ ಮಟ್ಟಿಗೆ ರೇಷ್ಮೆ ಬೆಳೆ ಕಷ್ಟ ಅಂತ ಏನಿಲ್ಲ. ಈಗ ನಾನು ಬೆಳಗ್ಗೆ ಸೊಪ್ಪು ಹಾಕೊಂಡಿದ್ದೀನಿ, ಒಂದು 200 ಮಟ್ಟೆ ಇಟ್ಟಿದೀವಿ, ಅದಕ್ಕೆ ಹೋಗಿ ಒಂದು ಸೊಪ್ಪು ಹಾಕ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಒಬ್ಬನೇ ಸೊಪ್ಪು ಹಾಕಿ ಬಂದಿರೋದು ಅಂದ್ರೆ ಈಗ ಒಂದು 5.5 ಸೊಪ್ಪು ಕುಯ್ಕೊಂಡು ಹೋಗಿ ಹಾಕ್ಬಿಟ್ಟು ಬಂದಿದ್ವಿ. 1 ಗಂಟೆ ಕೆಲಸ ಮಾಡಿದೀನಿ. ಈಗ ಸಂಜೆ ಮತ್ತೆ ಒಂದು 3.5-4 ಗಂಟೆಗೆ ಹೋದ್ರೆ ಆಗ ಒಂದು 2 ಅವರ್ ಕೆಲಸ ಆಗ್ಬೋದು. ಒಂದು ಹೆಚ್ಚು ಕಮ್ಮಿ 100 ಮಟ್ಟೆಗೆ ಎಷ್ಟು ಇಳುವರಿ ಬರ್ತಾ ಇದೆ ರೇಷ್ಮೆನಲ್ಲಿ ನಿಮಗೆ? 100 ಮಟ್ಟೆಗೆ 100 ಕೆಜಿ ಬೆಳೆಯೋರು ಇದಾರೆ. ಅಂದ್ರೆ ನಮ್ಮಲ್ಲೂ ಬಂದಿದೆ. ಅಂದ್ರೆ ಈಗ ಬರ್ತಾ ಬರ್ತಾ ಸೊಪ್ಪು ಕ್ವಾಲಿಟಿ ಕಡಿಮೆ ಆದಂಗೆ ಕಡಿಮೆ ಆಗುತ್ತೆ, ಭೂಮಿಯ ಫಲವತ್ತೆ ಕೂಡ ಕಡಿಮೆ ಆಗುತ್ತೆ. ರೇಷ್ಮೆ ಸೊಪ್ಪು ಒಂದ್ ಸ್ವಲ್ಪ ಹೀಟು, ಹಂಗಾಗಿ ಫಲವತ್ತತೆ ಕಡಿಮೆ ಆಗುತ್ತೆ. ಅಂದ್ರೆ ನಾವು ವರ್ಷಕ್ಕ ವರ್ಷ ದನ ಜಾಸ್ತಿ ಇರೋದ್ರಿಂದ ಸಗಣಿ ಗೊಬ್ಬರನೇ ಜಾಸ್ತಿ ಹಾಕೊಂಡು ಬಂದ್ರೆ ಅಷ್ಟೇ ಬೆಳಿಬಹುದು. ಈಗ 100 ಮಟ್ಟೆಗೆ 100 ಮಟ್ಟೆನೆ ಬೆಳೆಯಕ್ಕಾಗಲ್ಲ ಅಂದ್ರೆ 80-90 ಕೆಜಿ ವರೆಗೆ ಬೆಳಿಬಹುದು. ಹಿಪ್ನೇರಳೆ ಸೊಪ್ಪಿನ ಗುಣಮಟ್ಟ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಬೆಳೆಯ ಗುಣಮಟ್ಟವು ಕೂಡ ಚೆನ್ನಾಗಿರುತ್ತೆ. ಉತ್ಕೃಷ್ಟವಾದಂತಹ ಒಳ್ಳೆ ಗುಣಮಟ್ಟದ ಗೂಡನ್ನ ನಾವು ಉತ್ಪಾದನೆಯನ್ನ ಮಾಡಬಹುದು. ಸೊಪ್ಪು ಚೆನ್ನಾಗಿ ಇರಬೇಕು ಅಂತ ಹೇಳಿದ್ರೆ ಏನೆಲ್ಲ ಕೆಲಸ ಮಾಡಬೇಕಾಗುತ್ತೆ? ಹೇಗೆ ಒಳ್ಳೆಯ ಗುಣಮಟ್ಟದ ಸೊಪ್ಪನ್ನ ಪಡೆಯುವಂಥದ್ದು? ಸೊಪ್ಪು ಚೆನ್ನಾಗಿ ಬರಬೇಕು ಅಂತಂದ್ರೆ ಕ್ಲೀನ್ ಉಳುಮೆ ಮಾಡಬೇಕು. ಹೊಸ ಬೇರು ಏನೇನು ಬರ್ತಾ ಇದೆ ಅದೆಲ್ಲ ಹರಿಬೇಕು. ಹಳೆ ಬೇರಲ್ಲಿ ಇದು ಬಂದ್ರೆ ಮತ್ತೆ ಅದಕ್ಕೆ ಟ್ರಂಚಿಂಗ್ ಮಂಚಿಂಗ್ ಮಾಡಿ ಅದಕ್ಕೆ ಕಸ ಕಡ್ಡಿ ಎಲ್ಲ ತುಂಬೋದು. ಮತ್ತೆ ಹೆಚ್ಚಿನಾಗಿ ಈ ನಮ್ದು ದನಿ ಗೊಬ್ಬರ ಏನ್ ಬರುತ್ತೆ ಸಗಣಿ, ಆ ಗೊಬ್ಬರವನ್ನ ಜಾಸ್ತಿ ಯೂಸ್ ಮಾಡಿದ್ರೆ ನಾವು ರಾಸಾಯನಿಕ ಗೊಬ್ಬರ ಬಿಟ್ಟು ಕ್ಲೀನ್ ಆಗಿ ಕ್ವಾಂಟಿಟಿ ಬರುತ್ತೆ, ಅಷ್ಟೇ ನಮಗೆ ಇಳುವರಿನೂ ಬರುತ್ತೆ. ನೀವೇನೆಲ್ಲ ಕೆಲಸ ಮಾಡ್ತೀರ ಅದಕ್ಕೆ? ನಾವು ಈಗ ದನಿಂದು ನಮ್ದೇ ಗೊಬ್ಬರ ಇರೋದ್ರಿಂದ ವರ್ಷಂಗ ಗೊಬ್ಬರ ಹಾಕೊಡ್ತೀವಿ. ಈ ಮಾಮೂಲಿ ಉಳುಮೆನ ಈಗ ಏನ್ ಮಾಡ್ತಾರೆ ಒಬ್ಬೊಬ್ರು, ಏ 2 ಕೆ ಹೊಡೆದ್ರೆ ಸಾಕು ಬಿಡು ಅಂತಾರೆ. ನಾನ್ ಬೇಡ ಅಂತಂದ್ರು ನಮ್ಮಣ್ಣ ಮಾತ್ರ ಏ ಇಲ್ಲ ಇಷ್ಟು ಉಳ್ಳೇಬೇಕು, ಇಷ್ಟು ಉತ್ತರನೇ ಅದು ಸರಿಯಾಗೋದು ಅಂತ ಅನ್ಬಿಟ್ಟು ನಮ್ಮಣ್ಣ ಮಾತ್ರ ಇದು ಮಾಡ್ತಾರೆ. ನನಗಿಂತ ಹೆಚ್ಚಿನಾಗಿ ನಮ್ಮಣ್ಣ ಇದಾರೆ ದಂಡರಾಜ್ ಅಂತೇಳಿ, ಅವರು ಕ್ಲೀನ್ ಆಗಿ ರೇಷ್ಮೆ ಹೊಲ ಉಳದ್ರ ಮಟ್ಟಿಗೆ ಅವರಿಗೆ ತುಂಬಾ ಇಷ್ಟ. ಅವ್ರಿಗೆ ಟ್ರೆಂಚಿಂಗ್ ಮಲ್ಚಿಂಗ್ ಎಷ್ಟು ದಿವಸಕ್ಕೊಂದ್ಸರಿ ಮಾಡ್ತೀರಿ? ಟ್ರೆಂಚಿಂಗ್ ಮಂಚಿಂಗ್ ನಾವು ಈಗ ಒಂದೇ ಸರಿ ಮಾಡಿರೋದು. ಈಗ ಫಸ್ಟ್ ಏನ್ ಮಾಡಿದ್ದು ಅದಕ್ಕೆ ಈಗ ಮತ್ತೆ ಈಗ 2 ವರ್ಷದಿಂದ ಈಚೆಗೆ ಹಾಕಿರೋದು ಮಾಡಿಲ್ಲ, ಅದು ಮಾಡಬೇಕು. ಹಿಪ್ನೇರಳಿಗೆ ನೀರಾವರಿ ಸೌಲಭ್ಯ ಮಾಡ್ಕೊಂಡಿದ್ರೆ? ನೀರಾವರಿ ಸೌಲಭ್ಯ ಇದೆ ನಮ್ದು, ಟೋಟಲ್ ಒಂದು 6 ಮೋಟರ್ ಇದೆ, 6 ಬೋರ್ವೆಲ್ ಇದೆ, ಅದ್ರಲ್ಲಿ 5 ಓಡ್ತಾ ಇದಾವೆ. ಅದು ರೇಷ್ಮೆಗೆ ಅಂತ ಒಂದ್ ಮಾತ್ರ ಯೂಸ್ ಮಾಡ್ಕೋತಾ ಇದೀವಿ, ಇನ್ನೆಲ್ಲಾನು ಬೇರೆ ಬೆಳೆಗೆ. ಈಗ ಕೊಟ್ಟಿಗೆ ಗೊಬ್ಬರ ಮತ್ತೆ ರಾಸಾಯನಿಕ ಗೊಬ್ಬರ ಇಷ್ಟಲ್ಲೇ ಹಿಪ್ನಲ್ಲೇ ಬೆಳ್ಕೊಳ್ತಿದ್ರೆ ಅಥವಾ ಬೇರೆ ಏನಾದ್ರು ಜೈವಿಕ ಗೊಬ್ಬರಗಳು ಆ ತರದ್ ಮಾಡ್ಕೊತಿದ್ರೆ? ಇಲ್ಲಿವರೆಗೂ ಯಾವ್ದು ಮಾಡಿಲ್ಲ ನಾವು, ಕೊಟ್ಟಿಗೆ ಗೊಬ್ಬರ ಇರೋದ್ರಿಂದ ಜಾಸ್ತಿ ಕೊಟ್ಟಿಗೆ ಗೊಬ್ಬರನೇ ಯೂಸ್ ಮಾಡ್ತಾ ಇದೀವಿ. ಈಗ ರೇಷ್ಮೆನಲ್ಲೂ ಕೂಡ ಸಾಕಷ್ಟು ಕೃಷಿ ತ್ಯಾಜ್ಯ ಸಿಗುತ್ತೆ, ರೇಷ್ಮೆ ಹುಳುವಿನ ಹಿಕ್ಕೆ ಸಿಗುತ್ತೆ, ಅದ್ರ ಕಡ್ಡಿ ಸಿಗುತ್ತೆ, ಸೊಪ್ಪು ಕೆಲವು ಭಾಗ ಸಿಗುತ್ತೆ, ಅದೆಲ್ಲವುದನ್ನು ಹೇಗೆ ಸದ್ಬಳಕೆ ಮಾಡ್ತಿದ್ರಿ? ಈಗ ನಾವೇ ಮಾಡ್ತೀವಿ ಅಂದ್ರೆ ಕಡ್ಡಿಗಳನ್ನು ಒಂದ್ ಸ್ವಲ್ಪ ಜಾಸ್ತಿ ಉದ್ದ ಕಟ್ ಮಾಡ್ಕೊಂಡ್ರೆ ಕಡ್ಡಿಯನ್ನ ತಗೊಂಡು ಬೇರೆ ಕಡೆ ಹಾಕಲ್ಲ, ಹೊಲದೊಳಕ್ಕೆ ಬಿಡ್ತೀವಿ. ಅದೇನ್ ಮತ್ತೆ ಇನ್ನೊಂದ್ ಬೆಳೆಗೆ ಹುಳವಷ್ಟಕ್ಕೆ ಅದು ಎಲ್ಲ ಗೆದ್ದಲು ಹಿಡಿದು ಹೋಗುತ್ತೆ, ಮಣ್ಣಿಡ್ದು ಒಳಕ್ಕೆ ಗೊಬ್ಬರ ಆಗುತ್ತೆ. ಹಾಗೆ ಸದ್ಬಳಕೆಯನ್ನ ಮಾಡ್ತಾ ಇದ್ದೀರಾ. ದೊಡ್ಡ ಪ್ರಮಾಣದಲ್ಲಿ ಹಸುಗಳನ್ನು ಕೂಡ ಸಾಕೊಂಡಿದೀವಿ ಅಂತ ಹೇಳಿದ್ರಿ, ಎಷ್ಟು ಹಸುಗಳಿದಾವೆ? ಸರ್, ನಮ್ಮಲ್ಲಿ ಈಗ ಏನು ಡೈರಿಗೆ ಹಾಲಾಕ್ಬೇಕು ಅನ್ನೋ ಅದು ಒಂದು 5 ಹಸು ಮಾಡಿಕೊಂಡಿದೀವಿ, 3 ಜೊತೆ ಎತ್ತು ಮಾಡಿಕೊಂಡಿದೀವಿ, ಎಮ್ಮೆನೂ ಇದೆ, ಜೊತೆಗೆ ಆಡು ಇದೆ, ಎಲ್ಲಾನು ಮಾಡ್ಕೊಂಡು ಮಾಡ್ತಾ ಇದೀವಿ. ಯಾರು ನೋಡ್ಕೊಳ್ಳೋಂತದೆಲ್ಲ? ನಮ್ಮನೆಯವರೇ ನೋಡ್ಕೊಳ್ಳೋದು. ನಾವು 4 ಜನ ಅಣ್ಣತಮ್ಮಂದಿರು, ಅದ್ರಲ್ಲಿ 3 ಜನ ಮದುವೆ ಆಗಿದೀವಿ, ತಮ್ಮಂದೊಬ್ಬನ ಮಾಡ್ಬೇಕು. ನಾವು 6 ಜನ ಏನಿದೀವಿ ಮತ್ತೆ ನಮ್ಮ ಅಪ್ಪ ಅಮ್ಮ, ಇಷ್ಟು ಜನದಲ್ಲಿ ಯಾರು ಒಬ್ರು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ತಾ ಇದೀವಿ. ರೇಷ್ಮೆ ಗೂಡನ್ನ ಎಲ್ಲಿ ಮಾರಾಟ ಮಾಡೋದು? ನಾವು ರಾಮನಗರ. ಪ್ರತಿ ಸಾರಿನೂ ರಾಮನಗರಕ್ಕೆ ಹೋಗ್ತೀರಿ? ಪ್ರತಿ ಸಾರಿನೂ ರಾಮನಗರನೇ. ಗೂಡು ಹಾಳಾಗದ ಹಾಗೆ, ಯಾಕೆ ಅಂತ ಅಂದ್ರೆ ಅರ್ಕಲ್ ಗೂಡಿಂದ ರಾಮನಗರ ಒಂದಷ್ಟು ದೂರವೇ ಆಗುತ್ತೆ. ಹೇಗೆ ಹಾಳಾಗದಾಗೆ ತುಂಬಾ ಮುಂಜಾಗ್ರತೆ ವಹಿಸ್ಕೊಂಡು ತೆಗೆದುಕೊಂಡು ಹೋಗೋ ಅಂತದ್ದು ಹೇಗೆ ಸರ್? ತೆಗಿಸ್ಕೊಂಡು ಹೋಗೋದಂತ ಅಂದ್ರೆ, ಈಗ ನಾವು ಒಂದು 3-4 ಜನ ಬ್ಯಾಚ್ ಮಾಡ್ಕೊಂಡು ನಾವು ಇಲ್ಲಿಂದ ಒಂದು ಗಾಡಿ ಮಾಡ್ಕೊಂಡೋದಕ್ಕೆ, ಈ ಮಳೆಗಾಲ ಬಂತು ಅಂದ್ರೆ ಟಾರ್ಪನ್ ಮುಚ್ಕೊಳ್ಳೋದಾಗ್ಲಿ, ಈ ಮಳೆ ಇಲ್ದಾಗ ಓಪನ್ ಬಿಟ್ಕೋದ್ರೆ ಇನ್ನೂ ಒಳ್ಳೇದು. ಈ ಮಳೆ ಇಲ್ವಲ್ಲ ನಮಗೆ ಬಿಸಿಲು ಇದಾಗುತ್ತೆ ಅಂದ್ಬಿಟ್ಟು ಟಾರ್ಪನ್ ಮುಚ್ಕೋದಂತ ಹೀಟ್ ಆಗಿ ಎಲ್ಲ ಮೆಲ್ಟ್ ಆಗುತ್ತೆ. ನಾವು ಕ್ಲೀನ್ ಆಗಿ ಗಾಳಿ ಬಿಟ್ಕೊಂಡ್ರೆ ಇನ್ನೂ ಕ್ಲೀನ್ ಆಗಿರುತ್ತೆ ಗೂಡು. ಮಾರುಕಟ್ಟೆಯಲ್ಲಿ ಎಲ್ಲ ಸೌಲಭ್ಯಗಳು ಕೂಡ ಇದ್ದಾವ ಸರ್? ಇನ್ನೂ ಒಂದು ರೇಷ್ಮೆ ಬೆಳೆಗಾರರು, ರೇಷ್ಮೆ ಮುಂದೆ ಮಾಡಬೇಕು ಅನ್ನೋರಿದ್ದು ಆಸಕ್ತಿ ಇದ್ದವರು ರಾಮನಗರಕ್ಕೆ ಒಂದ್ಸರಿ ಹೋಗಿ ಮಾರ್ಕೆಟ್ಗೆ ನೋಡ್ಬಿಟ್ರೆ ಅವರು, ನಾನು ರೇಷ್ಮೆ ಬೆಳಿಬೇಕು, ನಾನು ಈಗ ಬೆಳೀತಾ ಇರೋದರೂ ನಾನು ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋದೊಂದು ಉತ್ಸಾಹ ಮಟ್ಟದಲ್ಲಿ. ಈಗ ನಾನು ಗೂಡ್ ತಗೊಂಡೋದ್ರೆ ನನಗಿಂತ ಇನ್ನೂ ಮೇಲೆ ಬೆಳ್ಕೊಂಬಂದಿರೋರು ಇರ್ತಾರೆ, ಓ ನಾನು ಹಿಂಗ್ ಬೆಳಿಬೇಕಲ್ವಾ, ಮತ್ತೆ ಅವರು ಎಷ್ಟು ಕುಂಟಲ್ ಅಂತ ಕೇಳಿದಾಗ ಅವರು 6-7 ಕುಂಟಲ್ ಬೆಳೆದಿರೋರು ಇರ್ತಾರೆ, ಓ ನಾನು ಇದಕ್ಕಿಂತ ಜಾಸ್ತಿ ಬೆಳಿಬೇಕು, ಒಂದು 2.5-3 ಲಕ್ಷ ಆಯ್ತು ಅಂತ ಅಂದ್ರೆ ಓ ನಮಗೆ ಒಂಥರ ಆಗುತ್ತೆ, 2.5-3 ಲಕ್ಷ ಆಯ್ತು ತಿಂಗಳಿಗೆ, ನಾನು ಯಾಕೆ ಬೆಳಿಬೇಡ್ದು ಅನ್ನೋದೊಂದು ಉತ್ಸಾಹ ಮಾಡುತ್ತೆ ಅಲ್ಲಿ. 100 ಮೊಟ್ಟೆಗೆ ಸಾಮಾನ್ಯವಾಗಿ ಎಷ್ಟು ಖರ್ಚಾಗುತ್ತೆ, ಎಷ್ಟು ಲಾಭ ಬರುತ್ತೆ? ಈಗ ನಾವು 100 ಮೊಟ್ಟೆಗೆ 3,000 ಕೊಟ್ಟು ಮರಿ ತಗೊಳ್ತೀವಿ, ಒಂದು 2,000 ಔಷಧಿ ಅದು ಖರ್ಚಾಗಿರುತ್ತೆ, ಅಂದ್ರೆ ಒಂದು ಎಲ್ಲೋ ಒಂದು 10,000 ಖರ್ಚಾಗಿರುತ್ತೆ ನಾವು ಕೆಲಸ ಮಾಡೋದ್ ಬಿಟ್ಟು, ಅಂದ್ರೆ ನಾವೇ ಮಾಡ್ಕೊಳ್ಳೋದ್ರಿಂದ ಮಾಡ್ತಾ ಇದೀವಿ. ಎಷ್ಟು ಬೆಲೆ ಸಿಕ್ಕಿದ್ರೆ ನಿಮಗೆ ಲಾಸ್ ಆಗಲ್ಲ? ನಮಗೆ 300-350 ಮೇಲೆ ಸಿಕ್ಕಿದ್ರೆ ನಮಗೆ ಲಾಸ್ ಆಗಲ್ಲ. ಕನಿಷ್ಠ 300 ರೂಪಾಯಿ ಅಥವಾ 350 ರೂಪಾಯಿ ಸಿಕ್ಕಿದ್ರೆ ಲಾಸ್ ಆಗಲ್ಲ. ಈಗ 5 ಎಕರೆನಲ್ಲಿ ರೇಷ್ಮೆ ಇದೆ ಅಂತ ಹೇಳಿದ್ರಲ್ಲ, ಎಷ್ಟು ಬ್ಯಾಚ್ ನಲ್ಲಿ ನೀವು ಹುಳುಗಳನ್ನ ಸಾಕ್ತೀರಿ? ಈಗ ನಾವು 2 ಮನೆ ಇರೋದ್ರಿಂದ 4 ಬ್ಯಾಚ್ ಮಾಡ್ಕೊಂಡಿದೀವಿ. ಈಗ 1 ಮನೆಗೆ 2 ಬ್ಯಾಚ್, 1 ಮನೆಗೆ 2 ಬ್ಯಾಚ್, ಹೆಚ್ಚು ಕಮ್ಮಿ 1.5 ಎಕರೆ 1 ಬ್ಯಾಚ್ಗೆ ಆಗತರ ಮಾಡ್ಕೊಂಡಿದೀವಿ. ಈಗ ನಾವು 300-350 ಮೊಟ್ಟೆ ವರೆಗೆ ಇಡ್ತಾ ಇದೀವಿ. ಈಗ ಬೇರೆ ಬೇರೆ ಬೆಳೆಗಳನ್ನು ಕೂಡ ಬೆಳಿತೀರಿ, ಅದ್ರ ಜೊತೆಗೆ ರೇಷ್ಮೆನೂ ಕೂಡ ನೀವು ಬೆಳಿತಾ ಇದ್ದೀರಾ, ಏನು ಅನ್ಸುತ್ತೆ ನಿಮ್ಗೆ ಬೇರೆ ಬೆಳೆ ಮತ್ತೆ ರೇಷ್ಮೆ ಬೆಳೆಗೆ ಹೋಲಿಕೆ ಮಾಡಿದಾಗ ಯಾವುದು ಹೆಚ್ಚು ಸೂಕ್ತ ಮತ್ತೆ ಸುಲಭ ಅಂತ ಹೇಳಿ ಅನ್ಸುತ್ತೆ? ಏನು ಸಮಸ್ಯೆಗಳು ಇದ್ದಾವೆ ಅದ್ರ ಬಗ್ಗೆ ಹೇಳಿ. ಈಗ ನಮಗೆ ಬೇರೆ ಬೆಳೆ ಬೆಳೆಯೋದು ಅಂತ ಅಂದ್ರೆ, ಈ ಜೋಳ ಬೆಳಿತಾ ಇದೀವಿ, ಆಲೂಗಡ್ಡೆ ಹಾಕ್ತಾ ಇದೀವಿ, ಈಗ ಭತ್ತ ನಾಟಿ ಮಾಡಿದೀವಿ, ಈಗೆಲ್ಲ ಉತ್ಕೋ ಹೋಲಿಸ್ಕೊಂಡ್ರೆ ಈ ರೇಷ್ಮೆ ಬೆಳೆ ಏನು ಅಂತ ಅಂದ್ರೆ, ಈ 4-7 ಒಬ್ರು ಮಾತ್ರ ಕೆಲಸ ಮಾಡಬಹುದು. 300 ಮೊಟ್ಟೆ ಇಟ್ಕೊಂಡ್ರು ಅವ್ನು 1-2-3 ಗಂಟೆ ಒಂದ್ ಸ್ವಲ್ಪ ಶ್ರಮ ಪಟ್ಟು ಕೆಲಸ ಮಾಡ್ಕೋಬಿಟ್ರೆ ಬೆಳಿಗ್ಗೆ 3 ಗಂಟೆ ಸಂಜೆ 3 ಗಂಟೆ ಒಬ್ರೇ ಕೆಲಸ ಮಾಡ್ಕೋಬಹುದು. ಅಂದ್ರೆ 4-7 ಎದ್ದು ಒಂದು 6-7 ಏನಿರುತ್ತೆ, ಆಗ ಒಂದ್ 2-3 ಸೇರ್ಕೊಂಡ್ರೆ ಅದು ಬೇಗ ಕೆಲಸನೂ ಆಗುತ್ತೆ. ಅಂದ್ರೆ ಈಗ ನಾವು ಬೆಳಿಗ್ಗೆ 1-3 ಗಂಟೆ ಕೆಲಸ ಮಾಡ್ ಬಂದ್ರೆ ಮತ್ತೆ ಸಂಜೆ 3 ಗಂಟೆ ವರೆಗೂ ಬೇರೆ ಬಂಗದಲ್ಲಿ ನಾವು ಅಳವಡಿಸ್ಕೋಬಹುದು. ಹಂಗಾಗಿ ನಾವು ರೇಷ್ಮೆ ಬೆಳೆ ಒಂದ್ ಸ್ವಲ್ಪ ಉತ್ತಮ. ಇನ್ನು ಸಣ್ಣ ವಯಸ್ಸು, ಈಗಲೇ ಕೃಷಿ ಕಡೆಗೆ ನಿಮ್ಮ ಮನಸ್ಸು ಹೊರಳಿದೆ, ಏನನ್ಸುತ್ತೆ ಈ ಕೃಷಿ ಬದುಕು? ಇಲ್ಲ, ನಾನು ಬೇರೆ ಬೇರೆ ಜಾಬ್ಗೆಲ್ಲ ಹೋಗ್ಬೇಕು ಅಂತೇಳಿ ಸುಮಾರು ಇಂಟರ್ವ್ಯೂಗೆಲ್ಲ ಅಟೆಂಡ್ ಮಾಡಿದೆ, ಎಲ್ಲ ಮಾಡಿದೆ, ಅಂದ್ರೆ ನಮಗೆ ಸರ್ಟಿಫೈಡ್ ಆಗೋ ಯಾವ್ದು ಇದಾಗ್ಲಿಲ್ಲ. ಹಂಗಾಗಿ ನಾವು ಕೃಷಿಲಿ ಅಳವಡಿಸ್ಕೊಂಡಿದ್ವಿ. ಕೃಷಿನಲ್ಲಿ ಏನೇನು ಅನುಕೂಲ ಮಾಡ್ಕೊಂಡಿದ್ದೀರಿ? ಕೃಷಿನಲ್ಲಿ ನಾವು ಒಂದ್ 2 ಮಾಡ್ಕೊಂಡಿದೀವಿ, ನನ್ನ ತಮ್ಮ ಒಂದ್ JCB ಮಾಡ್ಕೊಂಡಿದೀವಿ, ಈಗ 2 ಮನೆ ಮಾಡಿದೀವಿ. ಅಂದ್ರೆ ನಮಗೆ ಈ ರೇಷ್ಮೆ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಎಲ್ಲದಕ್ಕೂ ಅನುಕೂಲವಾಗಿ ನಡ್ಕೊಂಡು ಹೋಗ್ತಾ ಇದೀವಿ. ಕೃಷಿ ಸಂತೋಷ ಕೊಡುತ್ತ? ಸಂತೋಷ ಕೊಡುತ್ತೆ. ಈಗ ನಾವು ಎಲ್ಲೋ ಹೋಗಿ ಕೂತ್ಕೊಂಡು, ನಾನು ಬೆಂಗಳೂರಲ್ಲೇ ಇದ್ದವನು, ಬೆಂಗಳೂರಲ್ಲಿ ಬೆಳಿಗ್ಗೆ ಒಂದ್ ಪ್ಲೇಟ್ ಚಿತ್ರಾನ್ನ ತಿನ್ಬಿಟ್ಟು ಸಂಜೆ ಮಧ್ಯಾಹ್ನ ನಾವು ಉಂಡ್ರು ಹೊಟ್ಟೆ ಸಿತದಲ್ಲಪ್ಪ, ಆತರ ಒಂದ್ ಇದು ಇರುತ್ತೆ. ನಾವು ಬೆಂಗಳೂರ ಜೀವನ ಹೋಲಿಸ್ಕೊಂಡ್ರೆ ಈ ಕೃಷಿ ಮಾಡೋದು ಉತ್ತಮ. ಯುವ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರ? ಈಗ ನಾನು ಕೃಷಿ ಮಾಡ್ತಾ ಇರೋದ್ರಿಂದ ಹೆಚ್ಚಿನ ಒಂದ್ ಸ್ವಲ್ಪ ರೇಷ್ಮೆಗೆ ಆದ್ಯತೆ ಕೊಡಬೇಕು. ಈಗ ನೀರಾವರಿ ಯಾರಿಗೆ ಸವಲತ್ತು ಇರುತ್ತೋ ಅಂತವ್ರು ಒಂದ್ ಸ್ವಲ್ಪ ರೇಷ್ಮೆ ಹಾಕೊಂಡು ಅವರು ಒಂದೇ ಸರಿ ಜಾಸ್ತಿ ಇದ್ ಮಾಡ್ಕೊಳ್ಳೋದಕ್ಕೆ ಚಿಕ್ಕದಾಗೆ ಮಾಡ್ಕೊಂಡು ಅವ್ರು ಅದರಲ್ಲೇ ಲಾಭ ನೋಡ್ಕೊಂಡು ಹೋದ್ರೆ ಅವ್ರಿಗೆ ಇದಾಗ್ಬಿಡತ್ತೆ, ಓ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಂಡು ನಾನು ಇನ್ನೂ ಲಾಭ ಗಳಿಸ್ಬೋದು ಅನ್ಕೊಂಡು. ಆಗ ನಾವು ಅಷ್ಟೇನೆ ಚಿಕ್ಕ ಮಾಡ್ಕೊಂಡು ಈಗ ದೊಡ್ಡದ ಮಾಡ್ಕೊಂಡು ಈಗ 2 ಮನೆ ಮಾಡ್ಕೊಂಡಿದ್ವಿ, ಮತ್ತೆ ಇನ್ನೂ 1 ಎಕರೆ ರೇಷ್ಮೆ ಮಾಡ್ಬೇಕು. ಹಂಗೆ ರೇಷ್ಮೆ ಮಾಡ್ಕೊಂಡು ಹೋದ್ರೆ ಬೆಳೆನೆ ಮಾಡ್ಕೊಂಡು ಹೋದ್ರೆ ಒಂದ್ ಸ್ವಲ್ಪ ಲಾಭದಾಯಕವಾಗಿ, ಈಗ ನಾವು ಆ ರಾಗಿ ಹಾಕಿರ್ಬೋದು, ಆಲೂಗಡ್ಡೆ ಆಗಿ 3 ಕಾಯ್ಬೇಕು, ಇದು ತಿಂಗ್ಳಿಗೆ ಒಂದ್ ಸರಿ, ಅದ್ರಲ್ಲಿ ಏನ್ ತಿಂಗಳಲ್ಲಿ ಏನ್ ಕೆಲಸ ಮಾಡೋ ಅಂತದೇನಿಲ್ಲ, ಅದು ಇಷ್ಟ ಅವರ್ ಅಂತ ಕೆಲಸ ಮಾಡಿ ಬಂದ್ರೆ ನಾವು ಇನ್ನು ಲಾಭದಾಯಕ ಮಾಡ್ಕೋಬಹುದು. ಮನೆಯಲ್ಲಿ ಎಷ್ಟು ಜನ ಇದಾರೆ? ನಾವು ಮನೆಯಲ್ಲಿ ನಾವು 3 ಮದುವೆ ಆಗಿದೀವಿ, 6 ಇದೀವಿ, ನಮ್ಮ ಅಪ್ಪ ಅಮ್ಮ, ನಮಗೂ ಇಬ್ಬರಿಬ್ರು ಮಕ್ಕಳಿದ್ದಾರೆ, ಎಲ್ಲ ಒಟ್ಟು ಕುಟುಂಬದಲ್ಲಿದೀವಿ ನಾವು. ಒಟ್ಟಾರೆ ಜೀವನ ಕೃಷಿನಲ್ಲಿ ತುಂಬಾ ಚೆನ್ನಾಗಿ ಸಾಕ್ತಾ ಇದೆ. ತುಂಬಾ ಚೆನ್ನಾಗಿ ಸಾಕ್ತಾ ಇದೆ. ದೊಡ್ಡ ಹಿಡುವಳಿದಾರರು ನೀವು, ಹಾಗಾಗಿ ಮುಂದಿನ ದಿವಸಗಳಲ್ಲಿ ಇನ್ನು ಏನೇನ್ ಮಾಡಬೇಕು ಅನ್ನುವಂತ ಆಲೋಚನೆ ಇದೆ? ಇಲ್ಲ ಸರ್, ಮುಂದಿನ ದಿವಸಗಳಲ್ಲಿ ನಾವು ಮತ್ತೆ ಇನ್ನೂ 1 ಎಕರೆ ರೇಷ್ಮೆ ಹಾಕೊಂಡು, ಮತ್ತೆ ನಾವು 3 ಅಣ್ತಮ್ದಿರೋದ್ರೆ ಇನ್ನೂ ಒಂದ್ ಮನೆ ಮಾಡ್ಬೇಕು, ಇನ್ನೊಂದ್ ಸ್ವಲ್ಪ ರೇಷ್ಮೆನೆ ಮಾಡ್ಬೇಕು. ಈಗ ನಾವು ಬೇರೆ ಬೆಳೆ ಮಾಡ್ತಾ ಇರತ್ಗಿಂತವ ಈ ಬೆಳೆ ಅದ್ರ ಜೊತೆಗಿದ್ರೆ ರೇಷ್ಮೆ ಬೆಳೆಗೆ ಜೊತೆಗೆ ಅದಕ್ಕೆ ನಾವು ಏನು ಮನೆಗೆ ಉಪಯೋಗಕ್ಕೆ ಭತ್ತ ಆಗಿರ್ಬೋದು ರಾಗಿ ಆಗಿರ್ಬೋದು ಅದನ್ನ ಬೆಳ್ಕೊಳ್ಳಕ್ಕೆ ಅದು ಉಪಯೋಗ ಆಗುತ್ತೆ. ಹಂಗೆ ರೇಷ್ಮೆನೆ ಮಾಡ್ಬೇಕು ಅನ್ಕೊಂಡಿದೀವಿ. ಹೀಗೆ ಯಾವುದೋ ಒಂದು ಬೆಳೆಗೆ ಜೋತ್ ಬೀಳ್ದನೆ ಬೇರೆ ಬೇರೆ ಪ್ರಕಾರದ ಎಲ್ಲಾ ಬೆಳೆಗಳನ್ನು ಕೂಡ ಬೆಳೆಯೋದ್ರಿಂದ ಅದರಲ್ಲೂ ವಿಶೇಷವಾಗಿ ನಮಗೆ ಅಗತ್ಯ ಇರತಕ್ಕಂತ ಭತ್ತ ರಾಗಿಯನ್ನು ಕೂಡ ನಾವೇ ಬೆಳ್ಕೊಳ್ಳುವಂತದ್ದು ಈ ಒಂದು ಸಮಗ್ರ ಕೃಷಿಯಿಂದ ಏನೇನು ಅನುಕೂಲ ಇದೆ ಅಂತೀರಾ? ಈಗ ನಾವು ರೈತರಾದ್ರಿಂದ ನಾವು ಕೊಂಡು ತಿನ್ನೋದಕ್ಕಿಂತ ಮನೆಯಲ್ಲಿ ಬೆಳ್ಕೊಂಡು ತಿನ್ನೋದು ಉತ್ತಮ. ಹಂಗಾಗ್ಬಿಟ್ಟು ನಾವು ಇಲ್ಲೇನೆ ಮನೆಯಲ್ಲೇ ಬೆಳ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಮಡಿಕೊಂಡು ಹೆಚ್ಚಾದನ್ನ ಮಾರ್ಕೊಂಡು ನಮಗೆ ಅದ್ರ ಜೊತೆ ರೇಷ್ಮೆ ಬೆಳೆಯಕ್ಕೆ ಇಡದ್ಮೇಲೆ ನಮಗೆ ಒಳ್ಳೆ ಲಾಭ ಆಗ್ತಾ ಇದೆ. ಹಂಗಾಗಿ ನಾವು ರೇಷ್ಮೆ ಜೊತೆಗೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಟ್ಟಾರೆ ಬೇರೆ ಬೇರೆ ತರದ ಬೆಳೆ ಮಾಡ್ಕೊಳ್ಳೋದ್ರಿಂದ ಒಂದು ಬೆಳೆನಲ್ಲಿ ಲಾಸ್ ಆದ್ರೂ ಕೂಡ ಇನ್ನೊಂದು ಬೆಳೆ ಕೈ ಹಿಡಿಯುತ್ತೆ ಅಲ್ವಾ? ಹೌದು, ನಾವು ಆತರ ಮಾಡ್ಕೊಂಡಿದ್ರಿಂದ ಈಗ ಆಲೂಗಡ್ಡೆ ಅದು ಅರ್ಧ ದಿನಕ್ಕೆ ಹೋಗಿರ್ಬೋದು, ಅದ್ರ ಲಾಸ್ ಆಯ್ತು ಅಂತಂದ್ರೆ ಜೋಳದಲ್ಲಿ ತಗೋಬಹುದು, ಮತ್ತೆ ಅದು ಆಲೂಗಡ್ಡೆ ಹೊಲಕ್ಕೆ ರಾಗಿ ಹಾಕಿದ್ರೆ ಮತ್ತೆ ಅದರ ಲಾಭ ಆಗುತ್ತೆ. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ನೀಡಬಹುದಾ? ಹೌದು, ಕೊಡ್ತೀನಿ. 8549881022. ಇನ್ನೊಮ್ಮೆ ಹೇಳಿ. 8549881022. ಒಳ್ಳೆದು ಲೋಕೇಶ್ ಅವರೇ, ಸಮಗ್ರ ಕೃಷಿಯಲ್ಲಿನ ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಇವತ್ತು ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಈಗ ಹವಾಮಾನ ವರದಿ. ಹವಾಮಾನ ಇಲಾಖೆಯ ಸ್ಥಳೀಯ ಮುನ್ಸೂಚನೆಯಂತೆ ಹಾಸನ ಜಿಲ್ಲೆಯಾದ್ಯಂತ ಸಾಧಾರಣವಾಗಿ ಮೋಡ ಕವಿದ ವಾತಾವರಣವಿದ್ದು ಹಗುರವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಇಂದಿನ ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 20 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ಹವಾಮಾನ ವರದಿ ಕೇಳಿದಿರಿ. ಇದು ಇಂದಿನ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು.